ಏನು ಯೋಜನೆ ಇದೆ ಮುಂದೆ? ಸರ್, ನಾವು ಮುಂಚಿತವಾಗಿ ನಮ್ಮ ಮಾಮರೆಲ್ಲ ಬೆಳಿ ಬೆಳೀತಾ ಇದ್ರು, ಒಂದ್ ಬೆಳಿ ಮಾಡ್ತಿದ್ರು, ತೆಂಗಿನ ಗಿಡ ಮಾತ್ರ ಇದ್ದು ನಮ್ಮಲ್ಲಿ. ನಾವು ಒಂದ್ ಸ್ವಲ್ಪ ಹಣ್ಣಿನ ಗಿಡ ಹಚ್ಕೊಂಡ್ರೆ ಹೆಂಗಿರ್ತೈತಿ ಉಕ್ರ ಜೊತೆಗೆ ಅಂತ ಸ್ವಲ್ಪ ನಮ್ಮ ಮನೆಯವರು ಹೋಗಿ ಗಿಡ ತಗೊಂಡ್ ಬಂದಿದ್ರು. ಸೀತಾಫಲ ಗಿಡ ಹಚ್ಚಿದ್ವಿ, ನಮಗ ನಾವು ಮಾರ್ಲಿಕ್ಕಿಲ್ಲ, ಬಟ್ ನಮಗ್ ತಿನ್ನಕರೆ ಒಳ್ಳೆ, ಯಾಕಂದ್ರ ನಾವು ಯಾವ್ದೇ ಕೆಮಿಕಲ್ ಇಲ್ಲದೆ ಎಲ್ಲ ಹಣ್ಣು ತಿನ್ಬಹುದು ಅಂತ ಒಂದ್ ಸ್ವಲ್ಪ ಜವಾರಿ ಬಾಳೆಗಿ ಮಾಡ್ಕೊಂಡಿದ್ದೀವಿ ಸರ್. ಎರಡ್ ಮೂರ್ ಗಿಡ ಅದಾವ. ಆಮೇಲೆ ಸೀತಾಫಲ ಒಂದ್ ಐದ್ ಗಿಡ ಹಚ್ಚಿದ್ವಿ, ಈ ಸಲ ಮತ್ತೆ ಐದ್ ಗಿಡ ಹಚ್ಚಿವ್ರಿ ಸರ್ ನಾವು. ಯಾಕಂದ್ರ ನಮ್ಗೆ ಏನೋ ಇಲ್ಲಪ್ಪ ಅಂತಂದ್ರ ನಮ್ಮ ಮನೆಗೆ ಆದ್ರ ಸಾಕು ಸರ್. ನಾವು ಮಾರಾಕೇನೋ ಕೆಮಿಕಲ್ ಹಾಕಿ ಜಾಸ್ತಿ ಇಳುವರಿ ತಗೊಂಡ್ ಬಂದು ಅಂತವೆಲ್ಲ ಮಾರಾಟ ಮಾಡ್ಬೇಕು ಅನ್ನೋದೇನ್ ಬೇಡ. ನಮಗ್ ಒಳ್ಳೆ ಫುಡ್ ಸಿಕ್ಕ್ರೆ ಸಾಕು ಅನ್ನೋ ರೀತಿ ಒಳಗ್ ನಾವು ಎಲ್ಲಾ ತರನು ತರಕಾರಿ ಆಗಿರ್ಬೋದು, ಆಮೇಲೆ ಹಣ್ಣುಗಳಾಗಿರ್ಬೋದು. ಈಗ ಚಿಕ್ಕ ಸೀತಾಫಲ ಎರಡ್ ವರ್ಷ ಆಯ್ತು ಸರ್, ಈಗ ನಾವು ಮನೆಗಂತೂ ಯೂಸ್ ಮಾಡ್ತಾ ಇದೀವಿ, ಹೊರಗಡೆ ತಗೊಳ್ಳೋದಿಲ್ಲ. ಆಮೇಲೆ ಬಾಳೆನೂ ನಾವು ಮನೆ ಒಳಗೂ ಯೂಸ್ ಮಾಡ್ತೀವಿ, ಹೊರಗಡೆನೂ ಮಾರಾಟ ಮಾಡ್ತೀವಿ ಸರ್. ತೆಂಗಿನಕಾಯಿನು ನಾವು ಹೊರಗಡೆನೂ ಮಾರಾಟ ಮಾಡ್ತೀವಿ. ನಮ್ದು ಏನು ಇಲ್ಲ ಅಂದ್ರೆ ಒಂದ್ ಎಲ್ಲಾ ತರ ಸರ್, ಇದು ಗಿಡ ಇಲ್ಲ ಅನ್ಬಾರ್ದು, ಆ ತರ ನಾನ್ ಬೆಳೆಸ್ಬೇಕು ಅಂತ ನನಗೊಂದು ಮನಸ್ಸಿಗೆ ಬಂದೈತಿ, ನಾನು ಮಾಡ್ತೀನಿ ಸರ್. ಈಗ ಒಂದ್ ವರ್ಷದಿಂದ ನಾವು ವರ್ಕ್ ಮಾಡಕತ್ತೀವಿ, ಇದು ಇನ್ನು ಮುಂದಿನ ಹಂತದೊಳಗೆ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಂತ ಸರ್. ಅಡ್ಡಿಲ್ಲ, ಈಗ ಏನು ಬಹುವಾರ್ಷಿಕ ಬೆಳೆಗಳು, ಹಣ್ಣಿನ ಗಿಡಗಳು ಆಯ್ತು, ಈಗ ದಿನನಿತ್ಯ ನಮಗ ಬೇಕಾಗ್ತಾವ ಕಾಯಿಪಲ್ಲೆ ಬೇಕಾಗ್ತದ ಅಂತದನ್ನು ಕೂಡ ನೀವು ಬೆಳಿಬಹುದಲ್ಲ, ಅದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಿರಿ ಸರ್. ತರಕಾರಿ ಅಂದ್ರೆ ಈಗ ನಾವು ಬೆಂಡಿ, ಹೀರಿ ಹಚ್ಚಿನ್ರಿ ಸರ್. ನಾನು ಈ ಬದ್ನೆ ಮತ್ತೆ ಟೊಮೆಟೊ ಅಗಿ ಮಾಡಿವಿ, ಅದನ್ನು ಕೂಡ ಈಗ ಮಾಡೋ ಪ್ಲಾನ್ ಮಾಡ್ತಾ ಇದೀವಿ ಸರ್. ತರಕಾರಿನು ಎಲ್ಲಾ ತರ ತರಕಾರಿನ ನಾವು ಮಾಡ್ಕೋಬೇಕಂತ ಸರ್. ನಮ್ಮ ಮನೆಗೂ ಆಗಿರ್ಬೋದು, ಮಾರಾಟ ಮಾಡ್ಲಿಕ್ಕೂ ಆಗಿರ್ಬೋದು, ಮಾಡ್ಕೋತಾ ಇದೀವಿ ಸರ್. ಈಗ ಇದು ಏನು ನರ್ಸರಿ ತಾವೇನು ಡೆವಲಪ್ ಮಾಡಬೇಕು ಅನ್ನುವಂಥದ್ದು ಒಂದು ಮಾಡ್ತಾ ಇದ್ದೀರಿ ಈಗ ಸದ್ಯಕ್ಕೆ, ಇಲ್ಲಿ ಯಾವ್ಯಾವ ಸಸಿಗಳನ್ನ ಇಲ್ಲಿ ತನಕ ಬೆಳೆಸಿರಿ, ಮತ್ತು ಮುಂದೆ ಯಾವ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ? ಸರ್, ಈಗ ನುಗ್ಗೆ ಅದಾವ ನಮ್ಮಲ್ಲಿ ನರ್ಸರಿ ಒಳಗ. ಬೆಟ್ಟದ ನೆಲ್ಲಿ, ನಿಂಬೆ, ಮಾವು, ಆಮೇಲೆ ಸೀತಾಫಲ, ಪೇರು, ನೇರಳೆ ಇಷ್ಟ ಮಾಡಿವ್ರಿ ಸರ್. ಇದು ನಮಗ ಮಾರಾಟನ ಹೊರಗಡೆ ನಮಗ್ ಯಾರಾದ್ರೂ ರೈತರು ಹೇಳಿದ್ರ ನಾವು ತರಕಾರಿದು ಮಾಡಿಕೊಡ್ತೀವಿ ಅಥವಾ ಇದನ್ನು ಮಾಡ್ತೀವಿ. ಆಮೇಲೆ ಇದು ಹೊರತುಪಡಿಸಿ ನಾವು ಎಲ್ಲೂ ಮಾರಾಟ ಆಗಿಲ್ಲ ಅಂದ್ರು ನಮ್ಮಲ್ಲೇ ಕೃಷಿ ಪೌಷ್ಟಿಕ ಕೈತೋಟ ಅಂತ ಬಂದಿತ್ರಿ ಸರ್, ನಮ್ಮಲ್ಲೇ ಮಾಡುವಂತದ್ದು. ಆ ಕೃಷಿ ಪೌಷ್ಟಿಕ ಕೈತೋಟಕ್ಕೆ ನಾವು ನಮ್ಮ ನರ್ಸರಿಯಿಂದಾನೇ ನಾವು ಗಿಡಗಳನ್ನ ಕೊಡಬೇಕು ನಮ್ಮ ರೈತರಿಗೆ, ರೈತ ಮಹಿಳೆಯರಿಗೆ, ನಮ್ಮ ಸ್ವಸಹಾಯ ಸಂಘದ ರೈತ ಮಹಿಳೆಯರೇ ಅವ್ರಿಗೆ ಈಗಾಗಲೇ ನಾವು NMR ತೆಗಿಸ್ತಾ ಇದೀವಿ ಸರ್. ಆ ಗಿಡಗಳನ್ನ ಅವ್ರಿಗೆ ಮಾರಾಟ ಮಾಡಬೇಕು ಅಂತ. ಅಂದ್ರೆ ಹಿತ್ತಲ ಕೃಷಿ ಮಾಡ್ಕೊಳ್ಬೇಕು, ಇಲ್ಲಿಂದನೇ ಸಸಿಗಳನ್ನ ಅವ್ರಿಗೆ ಕೊಡಬೇಕು ಅಂತೇಳಿ. ಅವ್ರು ಈಗ ಮನೆಯನ್ನ ಗುರುತಿಸ್ತೀವಿ, ಅವ್ರು ಯಾರಿಗೆ ಒಂದ್ ಸ್ವಲ್ಪ ಜಾಗ ಇತ್ತು ಮಾಡ್ಕೊಳಕಂದ್ರೆ ಇವೇ ಗಿಡಗಳನ್ನ ಅವ್ರಿಗೆ ಕೊಟ್ಟು ಅವ್ರಿಗೆ ಹಚ್ಕೊಳ್ಳೋಂಗ್ ಪ್ಲಾನ್ ಹೇಳ್ಕೊಡ್ತಾ ಇದೀವಿ ಸರ್. ಈ ಬಗ್ಗೆ ನೀವೇನಾದ್ರೂ ರೈತರಲ್ಲಿ ಪ್ರಚಾರ ಮಾಡಿರಿ, ಇಂತಹ ಸಸಿಗಳನ್ನ ನಾವು ಇನ್ ಮುಂದೆ ಬೆಳೆಸಬೇಕಂತ ಮಾಡಿವಿ, ನೀವು ಬೇಕಾದ್ರೆ ನಮಗೆ ಹೇಳ್ರಿ, ಇಲ್ಲಿಂದ ತಗೊಳ್ರಿ ಅನ್ನುವಂಥದ್ದು ಏನಾದ್ರೂ ತಾವು ಹೇಳಿರಿ ಯಾರಿಗಾರು? ಹೇಳ್ತಾ ಇದೀವಿ ಸರ್, ರೈತರಿಗೆ ಹೇಳ್ತಾ ಇದೀವಿ, ನಮ್ಮ ರೈತ ಮಹಿಳೆಯರಿಂದಾನು ಅವ್ರವ್ರ ಮನೆ ಒಳಗೆ ಹೇಳಿವಿ. ಯಾರಿಗಾದ್ರೂ ನಾವು ಗಿಡಗಳು ಬೇಕು, ನಮಗೆ ಇಂಥ ಸಸಿ ಬೇಕಂತ ಅವರೇ ಬೀಜ ಕೊಟ್ಟರು ಮಾಡಿಕೊಡ್ತೀವಿ, ಇಲ್ಲ ನಮ್ಮಲ್ಲೇ ಇಂಥವ್ ಮಾಡಿ ಗಿಡ ನಮಗೆ ಇಷ್ಟಾಗಿ ಬೇಕು ಅಂತಂದ್ರೆ ಮಾಡಿಕೊಡ್ತೀವ್ರಿ ಸರ್. ಹಂಗೆ ಇಲ್ಲಿ ನಿರ್ವಹಣೆ ಹೆಂಗ್ ಮಾಡ್ತಾ ಇದ್ರಿ? ಇದಕ್ಕೆಲ್ಲ ಸಾಕಷ್ಟು ಕೌಶಲ್ಯ ಬೇಕಾಗ್ತದ, ಮತ್ತೆ ದುಡ್ಡು ಬೇಕಾಗ್ತದ, ಮತ್ತೆ ಕಾಲಕಾಲಕ್ಕೆ ಅದನ್ನ ನಿಗರಾಣಿ ಮಾಡಬೇಕಾಗ್ತದ, ಹೊಸ ಹೊಸ ಬೀಜಗಳು ಬೇಕಾಗ್ತವ, ಇವನ್ನೆಲ್ಲ ಹೆಂಗ ನೀವು? ಸರ್, ಈಗ ನಮಗ ನರೇಗಾದಿಂದ 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗೈತ್ರಿ ಸರ್. ಇದು ತೋಟಗಾರಿಕಾ ಇಲಾಖೆಯಿಂದ ನರೇಗಾ ಅಂಡರ್ ಒಳಗ ನಮ್ಗೆ 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗೈತ್ರಿ ಸರ್. ಅದು ನರೇಗಾದೊಳಗ 2 ಲಕ್ಷದೊಳಗ ನಾವು ಮ್ಯಾಲೆ ಶೆಡ್ ಹಾಕೊಳ್ಳೋದಾಗಿರ್ಬೋದು, ಬೀಜಕ್ಕ, ಇದು ನಾವು ನೀರಿಗಾಗಿ ಏನಾದ್ರು ಹಿಂಗ್ ಪೈಪ್ ಪಂಪ್ ಸೆಟ್ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ನಿರ್ವಹಣೆ ಮಾಡಕಂತ ನಮ್ಗೆ 2 ಲಕ್ಷ ಕೊಟ್ಟಾರ. ಅದ್ರೊಳಗು ಮಾಡ್ತಾ ಇದೀವಿ. ಹೆಚ್ಚಿಂದ ಏನೈತಿ, ನಾವು ಒಂದ್ 50,000 ಕೈಲೇ ಹಾಕಿದ್ವಿ, ಅದ್ರೊಳಗ್ ಮಾಡ್ಕೊಂಡು ಹೊಂಟಿವಿ. ಇನ್ನು ಮುಂದಿನ ಹಂತದಾಗ ಏನೇ ಬೇಕಂದ್ರೆ ನಾವು ಕೈಲೇ ಹಾಕೊಂಡು ಮಾಡ್ಕೋತೀವಿ. ಈಗ ಇತ್ತೀಚೆಗೆ ಶುರು ಮಾಡಿರಿ, ಈಗ ಸದ್ಯದ ಮಟ್ಟಿಗೆ ನಿಮ್ಮ ಇದಕ್ಕೆ ಯಾವ ರೀತಿ ರೈತರು ಅಥವಾ ರೈತ ಮಹಿಳೆಯರು ಸ್ಪಂದಿಸ್ತಾ ಇದ್ದಾರಂತೀರಿ? ಸ್ಪಂದಿಸ್ತಾ ಇದ್ದಾರೆ ಸರ್ ರೈತ ಮಹಿಳೆಯರು. ಈಗ ನಮ್ಮ ಕೆಲ್ಸಕ್ಕೆ ನಾವು ಹೊರಗಡೆ ಜನಕ್ಕೆ ನಾವು ಕೆಲಸ ಹಚ್ಚೋ ಬದ್ಲಿ ನಮ್ಮ ರೈತ ಮಹಿಳೆಯರಿಗೆ ಒಂದು 10-15 ಜನ ಕೆಲಸ ಸಿಕ್ಕೈತ್ರಿ ಸರ್. ಈಗ ನಮ್ಮ ಸ್ವಸಹಾಯ ಸಂಘದಾಗ ಏನು 10 ಜನ ಅದಾರ, ಅವರೇ ನಾವೆಲ್ಲ 10 ಜನ ಕೂಡಿ ಕೆಲಸ ಮಾಡ್ಕೋತೀವ್ರಿ ಸರ್. ಇವು ಅವು ಪ್ಲಾಸ್ಟಿಕ್ ಬ್ಯಾಗ್ ತುಂಬೋದಾಯ್ತು, ಆಮೇಲೆ ಅವು ಬೀಜ ಹಾಕೋದಾಗಿರ್ಬೋದು, ಎಲ್ಲ ನಾವು ಹೆಣ್ಮಕ್ಳಿಗೆ ಕೂಡ ಮಾಡ್ಕೋತೀವ್ರಿ ಸರ್. ಇದಕ್ಕೆ ನಾವು ಹೊರಗಿನವ್ರಿಗೇನು ಕೆಲ್ಸಕ್ಕೆ ಹಚ್ಚಿಲ್ಲ. ಅಡ್ಡಿಲ್ಲ, ಈಗೆಲ್ಲ ಇವು ಎಲ್ಲ ತರಬೇಕಲ್ಲ, ಟ್ರೇಸ್ ತರಬೇಕಾಗ್ತದ, ಕೋಕೋಪೀಟ್ ತರಬೇಕಾಗ್ತದ, ಇವನ್ನೆಲ್ಲ ಹೆಂಗ್ ಮಾಡ್ತಾ ಇದ್ರಿ? ಈಗ ಅದೇ 2 ಲಕ್ಷದೊಳಗೆ ಯೂಸ್ ಮಾಡ್ಕೊಂಡಿದೀವ್ರಿ ಸರ್. ಈಗ ಇವೆಲ್ಲ ಮಾರಾಟ ಆದಂಗ ಅದು ಬಂದ್ ಇನ್ಕಮ್ ಒಳಗೆ ನಾವು ಅದೇ ಹಾಕೋತ ಹೋಗ್ತೀವ್ರಿ ಸರ್. ಎಲ್ಲಿಂದ ತರಿಸ್ತಾ ಇದ್ರಿ ಇವನ್ನೆಲ್ಲ? ನಾವು ಹುಬ್ಳಿಯಿಂದ ತಗೊಂಡ್ ಬಂದಿವ್ರಿ ಸರ್. ಇದು ಫಸ್ಟ್ ಹುಬ್ಳಿಯಿಂದ, ಇದು ನರ್ಸರಿ, ಇದು ನೆಟ್ ಬಟ್ಟೆ ಆಗಿರ್ಬೋದು, ಆಮೇಲೆ ಇದು ಪಾಲಿಥಿನ್ ಬ್ಯಾಗ್ ಎಲ್ಲ ಹುಬ್ಳಿಯಿಂದ ತಗೊಂಡ್ ಬಂದಿವ್ರಿ ಸರ್. ಇದನ್ನ ಇನ್ನು ಎಲ್ಲಿ ತನಕ ಇದನ್ನ ಬೆಳೆ, ಇದ್ರ ಲಿಮಿಟ್ ಏನಾದ್ರಿ, ಎಷ್ಟು ಮಿತಿ ಇರಬೇಕು, ಇಷ್ಟು ನಾವು ಮಾಡಬೇಕು ಅನ್ನುವಂಥದ್ದು ಏನಾದ್ರು ಹಾಕೊಂಡಿರಿ ಇದಕ್ಕೆ? ಇಲ್ರಿ ಸರ್, ನಮಗೆ ಯಾವಾಗ್ಲೂ ನಮ್ಮ ಸ್ವಸಹಾಯ ಸಂಘ ಇರೋವರೆಗೂ ಅದಂತೂ ಇರುತ್ತೆ ಸರ್. ಆಮೇಲೆ ನಮಗ್ ಸಪೋರ್ಟ್ ಸಿಕ್ತು ಅಂದ್ರೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿವ್ರಿ ಸರ್. ಇಷ್ಟೇ ದಿವಸಿಗಂತೆ ಸೀಮಿತವಾಗಿ ಮಾಡಿಲ್ರಿ ಸರ್. ನಾವು ಮುಂದಿನ ಹಂತದೊಳಗೆ ನಮ್ಮ ಎಲ್ಲ ಸ್ವಸಹಾಯ ಸಂಘದ ಹೆಣ್ಮಕ್ಳಿಗೆ

ಬೇಡರಿ ನಂಬಿಗುಳ್ಳ ನಾಯಿ ಸಾಕರೆ ಹಡಿದಾಕಬೇಡರಿ ನಂಬಿಗುಳ್ಳ ನಾಯಿ ಸಾಕರೆ ಮನೆಯ ಕೊಂಬುವ ನಾಯಿ ನಂಬಿದವರನ್ನ ಕೆಡಿಸುವ ನಾಯಿ ಮನೆಯ ಕೊಂಬುವ ನಾಯಿ ನಂಬಿದವರನ್ನ ಕೆಡಿಸುವ ನಾಯಿ ಗಂಡ ಸತ್ತರಂಡೆ ಮುಂಡರ ಗಂಡ ಸತ್ತರಂಡೆ ಮುಂಡರ ಭೋಗ ಮಾಡುವ ಜಗ ಬಂಡ ನಾಯಿ ನಂಬಿಗುಳ್ಳ ನಾಯಿ ಸಾಕರಿ ಹೊಡಿದಾಕ ಬಿಡರಿ ನಂಬಿಗುಳ್ಳ ನಾಯಿ ಸಾಕರಿ ಹೊಡೆದಾಕ ಬಿಡರಿ ನಂಬಿಗುಳ್ಳ ನಾಯಿ ಸಾಕರಿ ಹೊಡೆದಾಕ ಬಿಡರಿ ನಂಬಿಗುಳ್ಳ ನಾಯಿ ಸಾಕರಿ.